ಹರೆ ಸೈನಿಕರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸುವ ಸಶಸ್ತ್ರ ಪಡೆಗಳ ಧ್ವಜ ದಿನದಂದು ಪ್ರತಿಯೊಬ್ಬ ನಾಗರಿಕರು ಧ್ವಜ ನಿಧಿ ಸಂಗ್ರಹಣೆಯಲ್ಲಿ ಸ್ವ ಇಚ್ಛೆಯಿಂದ ಪಾಲ್ಗೊಳ್ಳುವ ಮೂಲಕ ಯೋಧರ ಕುಟುಂಬಗಳಿಗೆ ಬೆಂಬಲ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಕರೆ ನೀಡಿದ್ದಾರೆ. ಸಶಸ್ತ ಪಡೆಗಳ ಧ್ವಜ ಬಿಡುಗಡೆ ಸಮಾರಂಭದಲ್ಲಿ ಧ್ವಜ ಅನಾವರಣಗೊಳಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಡಿಸೆಂಬರ್ 7ರಂದು ಆಚರಿಸಲಾಗುವ ಸಶಸ್ತ ಪಡೆಗಳ ಧ್ವಜ ದಿನವು ಸೈನಿಕರ ಸಮರ್ಪಣಾ ಮನೋಭಾವವನ್ನು ಗೌರವಿಸುವ ದಿನವಾಗಿದೆ. ಸಾರ್ವಜನಿಕರು ಉದಾರವಾಗಿ ದೇಣಿಗೆ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ತಂಬಾಕು ಉತ್ಪನ್ನಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಯುವ ಜನರಲ್ಲಿ ವ್ಯಾಪಕ ಅರಿವು ಮೂಡಿಸಬೇಕು ಹಾಗೂ ಜಿಲ್ಲೆಯನ್ನು ತಂಬಾಕು ಮುಕ್ತವನ್ನಾಗಿಸಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ರಾಮನಗರ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಅಂಗೀಕಾರ, ಪ್ರತಿಪಕ್ಷಗಳಿಂದ ವಿಧೇಯಕದ ಪ್ರತಿ ಹರಿದು ಅಸಮಾಧಾನ. ಬಿಪಿಎಲ್ ಕಾರ್ಡ್ ಆದಾಯ ಮಿತಿ ಪರಿಷ್ಕರಣೆಗೆ ಸರ್ಕಾರ ಚಿಂತನೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯಲ್ಲಿ ಬದಲಾವಣೆ ಅಸಾಧ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪೊಲೀಸ್ ಇಲಾಖೆಯಲ್ಲಿ 3,600 ಖಾಲಿ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ. ಬೇಲೂರಿನ 6 ಕಿಲೋಮೀಟರ್ ಅರಣ್ಯ ಜಾಗದಲ್ಲಿ ಕಾಮಗಾರಿ ಪೂರ್ಣಗೊಂಡರೆ 2026ರಲ್ಲಿ ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 MHz. ಈಗ ಸಮಯವಾಗಿದೆ 6:50:30. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ಕೇಳುಗರೆ, ಪ್ರೀತಿಯ ರೈತ ಬಾಂಧವರೇ, ತಮಗೆಲ್ಲರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇತಿಹಾಸ ಹಾಗೂ ವೈಶಿಷ್ಟ್ಯತೆಗಳು, ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಎಂ ಸೆಂಥಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದೊಂದಿಗಿನ ಒಡನಾಟ ಕುರಿತು ಟಿಪಿ ಸುರೇಂದ್ರ ಹಾಗೂ ನಂದ ರಾಜಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇತಿಹಾಸ ಹಾಗೂ ವೈಶಿಷ್ಟ್ಯತೆಗಳ ಕುರಿತಂತೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾ ಎಂ ಸೆಂಥಿಲ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನು ಶತಮಾನೋತ್ಸವವನ್ನು ಆಚರಣೆಯನ್ನ ಮಾಡಿಕೊಳ್ತಾ ಇದೆಯೋ, ಈ ಹಿನ್ನೆಲೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕಥೆಯನ್ನ ಹೇಳ್ತಾ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾ ಎಂ ಸೆಂಥಿಲ್ ಕುಮಾರ್ ಅವರು. ಯಾಕೆ ಇದನ್ನ ಕತೆ ಅಂತ ಹೇಳಿ ಕರೆದೆ ಅಂತ ಹೇಳಿದ್ರೆ, ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. 100 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಈ 100 ವರ್ಷಗಳ ಅವಧಿಯಲ್ಲಿ ನಮ್ಮ ಭಾರತೀಯ ಕಾಫಿ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕೊಡುಗೆಗಳನ್ನು ನೀಡಿದೆ, ಅನೇಕ ಮಹತ್ವದ ಕೆಲಸಗಳನ್ನು ಮಾಡಿದೆ. ಕರ್ನಾಟಕದಲ್ಲಿ ಇರುವಂತಹ ಈ ಒಂದು ಸಂಸ್ಥೆ ನಮ್ಮೆಲ್ಲರ ಹೆಮ್ಮೆಯೂ ಕೂಡ ಹೌದು. 100 ವರ್ಷಗಳನ್ನು ಪೂರ್ಣಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ಸಂಸ್ಥೆ ಶತಮಾನೋತ್ಸವವನ್ನ ಆಚರಣೆಯನ್ನ ಮಾಡಿಕೊಳ್ತಾ ಇದೆ. ಈ ಶತಮಾನೋತ್ಸವ ಯಾವಾಗ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನುವುದರ ಜೊತೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅನ್ನುವಂಥದ್ದು ಹೇಗೆ ಪ್ರಾರಂಭವಾಯಿತು, ಯಾಕೆ ಪ್ರಾರಂಭವಾಯಿತು, ಇಲ್ಲಿಯವರೆಗೆ ಹೇಗೆ ಅದು ನಡೆದುಕೊಂಡು ಸಾಧನೆಯನ್ನ ಮಾಡಿಕೊಂಡು ಬರ್ತಾ ಇದೆ ಅನ್ನುವಂತಹ ಕಥೆಯನ್ನ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಕಥೆಯನ್ನ ಈಗ ನಮಗೆ ತಿಳಿಸಿಕೊಡ್ತಾ ಇರತಕ್ಕಂಥವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೆ, ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ನಾನು ಆಕಾಶವಾಣಿ ಹಾಸನವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂಸ್ಥೆ ಏನಿದೆ ಸರ್, ನಾನು ಆಗ್ಲೇ ಹೇಳಿದೆ, ನಮ್ಮ ಭಾರತೀಯರು ಹಾಗೂ ಕನ್ನಡಿಗರ ಹೆಮ್ಮೆಯ ಒಂದು ಸಂಸ್ಥೆಯಾಗಿರುವಂತದ್ದು. ಈ ಸಂಸ್ಥೆಯ ಮುಖ್ಯಸ್ಥರಾಗಿ ತಾವು ಕಾರ್ಯವನ್ನ ಇಲ್ಲಿ ನಿರ್ವಹಿಸ್ತಾ ಇದ್ದೀರಿ. ಈ ಒಂದು ಹೆಮ್ಮೆಯ ಕ್ಷಣದ ಬಗ್ಗೆ ತಮಗೆ ಏನನ್ಸುತ್ತೆ ಸರ್? ಇದು ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕೆಲವರಿಗೂ ಗೊತ್ತಿರ್ಲಿಕ್ಕಿಲ್ಲ. ಕಾಫಿ ಅನ್ನೋದು ನಮ್ಮ ದೇಶದಲ್ಲಿ ಬೆಳೆದಿರುವ ಕ್ರಾಪ್ ಅಲ್ಲ, ಅದು ಬೇರೆ ಬೇರೆ ದೇಶಗಳಲ್ಲಿ ಇಥಿಯೋಪಿಯಾ ಅನ್ನೋ ದೇಶದಲ್ಲಿ ಮೊಟ್ಟ ಮೊದಲನಾಗಿ ಇಲ್ಲಿಂದ ಹೋಗಿದವರು ಅಲ್ಲಿ ಕಾಫಿ ಬೆಳೆದಿರೋದನ್ನ ಕಂಡು ಒಂದು 7 ಬೀಜವನ್ನ ತಂದು ಇಲ್ಲಿ ಅವರು ಮನೆ ಪಕ್ಕದಲ್ಲಿ ಹಾಕೊಂಡಿದ್ರು ಅಂತ ನಂಬಿಕೆ ಅನ್ನಬಹುದು, ಒಂದು ಇತಿಹಾಸ ಅನ್ನಬಹುದು. ಅದಕ್ಕೆ ಒಂದು ರಿಟರ್ನ್ ಆಗಿ ಇರುವ ಪ್ರೂಫ್ಗಳು ಇಲ್ಲ, ಆದರೂ ಕೂಡ ಈ ತರ ಇದರದ್ದು ಹಿಸ್ಟ್ರಿ ಶುರುವಾಗಿದೆ. ಆದ ನಂತರ ಬ್ರಿಟಿಷ್ನವರೆಲ್ಲ ಇಲ್ಲೆಲ್ಲ ಸೆಟಪ್ ಆಗುವಾಗ ಅವರು ಈ ಕ್ರಾಪ್ ಅನ್ನ ಎಲ್ಲಾ ಕಡೆನೂ ಬೆಳೀಬೇಕು ಅನ್ನೋ ಒಂದು ಗುರಿ ಬಂತು. ಗುರಿ ಬಂದ ಮೇಲೆ ಅವರು ಎಲ್ಲೆಲ್ಲಿ ಅವರು ಮನಸ್ಸಿಗೆ ಬಂತು ಅಲ್ಲೆಲ್ಲ ಅವರು ಅದನ್ನ ಆಟ್ಲಿಕ್ಕೆ ಶುರು ಮಾಡಿದ್ರು. ಅದು ಪ್ರಾರಂಭದಲ್ಲಿ ಚೆನ್ನಾಗಿ ಬಂತು. ಆದ ನಂತರ ಅದರಲ್ಲಿ ಲೀಫ್ ರಸ್ಟ್ ಅಂದ್ರೆ ತುಕ್ಕು ರೋಗ ಅಂತ ಹೇಳ್ತಾರೆ, ಆ ತುಕ್ಕು ರೋಗ ಬಂದ ಮೇಲೆ ಕಾಫಿ ಗಿಡಗಳೆಲ್ಲ ಸಾಯಲಿಕ್ಕೆ ಶುರು ಆದ ಮೇಲೆ ಆ ಬ್ರಿಟಿಷ್ನವರು ಏನ್ ಮಾಡಿದ್ರು ಅಂದ್ರೆ ಇದನ್ನ ಇನ್ನು ಮುಂದುವರಿಯೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಈ ತುಕ್ಕು ರೋಗದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಒಂದು ಸ್ಟೇಷನ್ ಬೇಕು ಅನ್ನೋ ಒಂದು ಗುರಿಯಲ್ಲಿ ಕಾಫಿ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅನ್ನೋದನ್ನ ಮೊಟ್ಟ ಮೊದಲನಾಗಿ ಪ್ರಾರಂಭ ಮಾಡಿದರು. ಇದು ಪ್ರಾರಂಭ ಆಗಿರೋ ಸ್ಥಳ ಎಲ್ಲಿ ಅಂದ್ರೆ ಕೊಪ್ಪ. ನಿಮಗೆ ವಿಶೇಷತೆ ಏನಂತಂದ್ರೆ ಇದೇ ತಿಂಗಳಿನಲ್ಲಿ ನಾವು ಸೆಂಟಿನರಿ ಸೆಲೆಬ್ರೇಷನ್ಸ್ ಅನ್ನ ಆಚರಿಸುತ್ತಿರುವ ಈ ಡಿಸೆಂಬರ್ ಅಲ್ಲಿನೇ ಇದು ಪ್ರಾರಂಭ ಆಯಿತು 1925. ಆದ ನಂತರ ಅದೇ ತಿಂಗಳಿನಲ್ಲಿ ಅಲ್ಲಿ ಜಾಗ ಇಕ್ಕಟ್ಟಿರುವ ಕಾರಣದಿಂದ ಇಲ್ಲಿ ಸಿಆರ್ ಸ್ಟೇಷನ್ ಅಂತ ಆಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಪಿನ್ ಕೋಡ್ ಕೊಟ್ಟಿದ್ದಾರೆ, ಕಾಫಿ ರಿಸರ್ಚ್ ಸ್ಟೇಷನ್ ಅನ್ನೋ ಸ್ಥಳಕ್ಕೆ ಅದು ಚೇಂಜ್ ಆಗಿದೆ. ಈ ಸಂಸ್ಥೆ ಒಂದು ಸಣ್ಣ ಒಂದು ಮನೆಯಷ್ಟು ಪ್ರಾರಂಭದಲ್ಲಿ ಇತ್ತು. ಇಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ಎಲ್ ಸಿ ಕೋಲ್ಮನ್ ಅನ್ನೋರು ಆವಾಗ ಇದ್ದ ಮೈಸೂರು ಗವರ್ಮೆಂಟ್ ಅಲ್ಲಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿ ಇದ್ರು. ಅವರನ್ನ ಆ ಟೈಮ್ ಅಲ್ಲಿ ಮೈಸೂರು ಮಹಾರಾಜರು ಅವರನ್ನ ಇಲ್ಲಿಗೆ ಡೆಪ್ಯೂಟ್ ಮಾಡಿ ಈ ಕಾಫಿ ರಿಸರ್ಚ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರನ್ನ ಇಲ್ಲಿ ಕಲಿಸಿದ್ರು. ಆಮೇಲೆ ಉಪ್ಪಾಸಿ ಅವರು ಸಪೋರ್ಟ್ ನಲ್ಲಿ ಫಸ್ಟ್ ಸೈಂಟಿಫಿಕ್ ಆಫೀಸರ್ ಡಾಕ್ಟರ್ W.W. Main ಅನ್ನೋರು ಇದೇ ಸ್ಥಳಕ್ಕೆ ಬಂದರು. ಇದೇ ಸ್ಥಳಕ್ಕೆ ಬಂದು ಫಸ್ಟ್ ನಮ್ಗೆ ರಿಸರ್ಚ್ ಪ್ರಾರಂಭ ಆಗಿರೋದು ತುಕ್ಕ ರೋಗದ ಮೇಲೆ ಪ್ರಾರಂಭ ಆಯ್ತು. ಆವಾಗ ಈ ತುಕ್ಕ ರೋಗಕ್ಕೆ ತಡೆದು ಬೆಳೆಯುವಂತ ಗಿಡಗಳು ಬೇಕಾಗಿತ್ತು. ಅವಾಗ ಎಲ್ಲಾ ಕಡೆ ಓಡಾಡಿ ಸೆಲೆಕ್ಷನ್ಸ್, ಈ ಗಿಡ ಚೆನ್ನಾಗಿದೆ ಇದಕ್ಕೆ ತುಕ್ಕು ರೋಗ ಬರಲ್ಲ, ಈ ಗಿಡ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಆದರೂ ತುಕ್ಕು ರೋಗ ಬರಲ್ಲ, ಇಂಥದನ್ನ ಸೆಲೆಕ್ಟ್ ಮಾಡಿ ಆ ಸೆಲೆಕ್ಷನ್ಸ್ ಅನ್ನ ಫಸ್ಟ್ ಕಂಡುಹಿಡಿಯಕ್ಕೆ ಶುರು ಮಾಡಿದ್ರು. ಆ ಸೆಲೆಕ್ಷನ್ ಕಂಡುಹಿಡಿದ ಮೇಲೆ ತುಕ್ಕು ರೋಗದ್ದು ತೊಂದರೆಗಳು ಸ್ವಲ್ಪ ಕಡಿಮೆ ಆಯಿತು. ಇದು ಅದರದ್ದು ಹಿಸ್ಟ್ರಿ, ಜೆನೆಸಿಸ್, ಸಿಸಿಆರ್ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದಕ್ಕೆ ಇದು ಒಂದು ಕಾರಣ. ಆದ ನಂತರ ಇದು ಹಲವಾರು ರೀತಿಯಲ್ಲಿ ಬೆಳೀತಾ ಬಂತು. ಹಲವಾರು ರಿಸರ್ಚ್ಗಳನ್ನ ಅವ್ರು ಮಾಡಲಿಕ್ಕೆ ಶುರು ಮಾಡಿದ್ರು. ಆ ರಿಸರ್ಚ್ಗಳು ಹಂಗೆ ಮುಂದುವರಿತಾ ಬಂತು. ಅವಾಗ ಕಾಫಿ ಕೂಡ ಎಲ್ಲ ರೈತ ಬಾಂಧವರಿಗೆ ತಲುಪಲಿಕ್ಕೆ ಸಾಧ್ಯವಾಯಿತು. ತಾವು ಹೇಳಿದ್ರಿ ಒಂದು ಸಣ್ಣ ಮನೆಯಲ್ಲಿ ಕಟ್ಟಡದಲ್ಲಿ ಪ್ರಾರಂಭವಾದದ್ದು ಅಂತ ಹೇಳಿ. ಇವತ್ತು ದೊಡ್ಡ ಕಟ್ಟಡ ಇದೆ, ಹಾಗೆಯೇ ವಿಸ್ತಾರವಾದಂತಹ ತನ್ನದೇ ಆದಂತಹ ಆವರಣವು ಕೂಡ ಇಲ್ಲಿ ಇರುವಂತದ್ದು. ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ರ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ನಾನು ಹೇಳಿದಂಗೆ ಇದು ಸಣ್ಣ ಮನೆ ಅಂತ ಹೇಳಿದ್ದೀನಿ, ನಾನು ಸರಿಯಾದ ರೀತಿಯಲ್ಲಿ ಹೇಳೋದಾದ್ರೆ ಇದೊಂದು ಗುಡಿ ಅಂತ ನಾವು ಹೇಳಬಹುದು. ಆ ಪ್ರಾರಂಭದಲ್ಲಿ ನಮಗೆ 1,000 kg ಮಾತ್ರ ಆವಾಗ ನಮಗೆ ಉತ್ಪಾದನೆ ಇತ್ತು. ಈಗ 363,000 metric tons ಅನ್ನ ಉತ್ಪಾದನೆ ಮಾಡ್ತಾ ಇದ್ವಿ. ಇದು ಹೇಗೆ ಸಾಧ್ಯ ಇದೆ ಅಂದ್ರೆ, ಒಂದು ಸಿಸಿಆರ್ ಇದು ಕೊಡುಗೆ, ಇನ್ನೊಂದರದು ರೈತ ಬಾಂಧವರದು ಡೆಡಿಕೇಶನ್ ಆಸಕ್ತಿ, ಇದರಿಂದ ಇಷ್ಟು ಮಾತ್ರ ಸಾಧ್ಯ ಆಯ್ತು. ಇದು ನಮ್ಮನ್ನ ಎಲ್ಲಿಗೆ ತಲುಪಿದೆ ಅಂತಂದ್ರೆ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 7th largest ಪ್ರೊಡ್ಯೂಸರ್ ಅಂತ, 5th largest ಎಕ್ಸ್ಪೋರ್ಟರ್. ಇಷ್ಟು ಮಟ್ಟಿಗೆ ಸಾಧ್ಯ ಆಯ್ತು. ಇದು 1925 ಪ್ರಾರಂಭ ಆಗಿರುವ ಜರ್ನಿ ನಿಧಾನವಾಗಿ 1946 ಕಾಫಿ ಬೋರ್ಡ್ ಇದನ್ನ ತಗೊಂತು. ಅಲ್ಲಿ ತನಕ ಮೈಸೂರು ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅನ್ನೋ ಹೆಸರಿನಲ್ಲಿ ಇದ್ದ ಈ ಸಂಸ್ಥೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಹೆಸರಿಗೂ ಚೇಂಜ್ ಆಯಿತು. ಅದಾದ ಮೇಲೆ ಹಲವಾರು ಡಿವಿಷನ್ಗಳು, ಅಂದರೆ ಅಗ್ರಾನಮಿ ಡಿವಿಷನ್, ಸಾಯಿಲ್ ಸೈನ್ಸ್ ಡಿವಿಷನ್, ಎಂಟಮಾಲಜಿ ಡಿವಿಷನ್, ಪ್ಯಾಥಾಲಜಿ, ಅಂದರೆ ಕೀಟದ ಬಗ್ಗೆ, ರೋಗದ ಬಗ್ಗೆ, ಮಣ್ಣಿನದ ಬಗ್ಗೆ, ಯಾವ್ಯಾವ ಕಲ್ಚರಲ್ ಆಪರೇಷನ್ಸ್, ಅವ್ರ ತೋಟದಲ್ಲಿ ಒಂದು ರೈತ ಏನೇನು ಮಾಡಬೇಕು ಅದೇ ರೀತಿಯಲ್ಲಿ ರಿಸರ್ಚ್ ಮಾಡಿ ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬಾರ್ದು, ಈ ತಾಂತ್ರಿಕ ಜ್ಞಾನಗಳನ್ನು ಕೂಡ ರೈತ ಬಾಂಧವರಿಗೆ ಕೊಡಲಿಕ್ಕೋಸ್ಕರ ಹಲವಾರು ವಿಭಾಗಗಳು ಇಲ್ಲಿ ಶುರುವಾಯಿತು. ಈಗ 1950 ಕೇಂದ್ರೀಯ ಸಂಶೋಧನೆ ಕೇಂದ್ರ ಅನ್ನುವ ಮಟ್ಟಕ್ಕೆ ತಲುಪಿದೆ. ಅದಾದ ನಂತರ ಹಲವಾರು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡ ಡೆವಲಪ್ ಆಗಿದೆ. ಮಣ್ಣಿನ ಪರಿಶ್ರಮ ಮಾಡೋದು, ಆಮೇಲೆ ತುಕ್ಕು ರೋಗಕ್ಕೆ ಬೇಕಾಗಿರುವ ತಾಂತ್ರಜ್ಞಾನಗಳು, ಬೇರೆ ಬೇರೆ ಟ್ರೈನಿಂಗ್ ಗಳನ್ನ ಕೊಡೋದು, ಈ ರೀತಿಯಲ್ಲಿ ಬೆಳೆದು ಬಂದಿದೆ. ಇದು ಅಲ್ಲದೆ ಒಳ್ಳೆ ಉತ್ತಮವಾದಂತ ಕಾಫಿ ಸೀಡ್ಸ್ ಅನ್ನು ಕೊಡೋದು, ಆಮೇಲೆ ಉತ್ತಮವಾದಂತ ಗಿಡಗಳನ್ನ ಮಾಡಿಕೊಡೋದು, ಇಂಥದ್ದು ಕೂಡ ನಾವು ಶುರು ಮಾಡಿಕೊಂಡಿದ್ವಿ. ಅದು ಅಲ್ಲದೆ ಟಿಶ್ಯೂ ಕಲ್ಚರ್ ಲ್ಯಾಬ್ ಗಳೆಲ್ಲ ಸೆಟಪ್ ಮಾಡಿದ್ದು, ಇದೂ ಆಯ್ತು. ಅದ ನಂತರ ಬೇರೆ ಬೇರೆ ದೇಶಗಳಲ್ಲಿ ಅಡ್ವಾನ್ಸ್ ರಿಸರ್ಚ್ ಗಳೆಲ್ಲ ಮಾಡಿದ್ರೆ ಅವ್ರ ಜೊತೆಯಲ್ಲಿ ಟೈಅಪ್ ಮಾಡಿ ಅದನ್ನ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿಯಲ್ಲಿ ಅದನ್ನ ಮಾಡ್ಕೋಬಹುದು, ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ಬಂತು. ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಟೈಮಲ್ಲಿ ಕೂಡ ಇದು ಫುಲ್ ಫ್ಲೆಡ್ಜ್ಡ್, ಅಂದ್ರೆ ನಿರಂತರವಾದಂತ ಒಂದು ಸಂಸ್ಥೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿತ್ತು. ಹಂಗೆ ಬೆಳೆದು ಈಗ 100ನೇ ವರ್ಷ ಆಚರಣೆಯನ್ನ ಹಮ್ಮಿಕೊಂಡಿದ್ವಿ. ಇಷ್ಟು ಮಟ್ಟಿಗೆ ಬೆಳೆದು ಬಂದಿದ್ವಿ. ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಈ ಆವರಣದಲ್ಲಿ ಈ ಕಟ್ಟಡ ಇದೊಂದು ರೀತಿ ಪಾರಂಪರಿಕ ಕಟ್ಟಡ ಅಂತ ಹೇಳ್ಬೋದು. ಪಾರಂಪರಿಕ ಕಟ್ಟಡವೂ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ನೀಡುವಂತಹ ವ್ಯವಸ್ಥೆಗಳು ಇದ್ದಾವೆ. ಈ ಆವರಣದಲ್ಲಿ ಏನೇನಿದೆ ಅನ್ನುವಂತಹ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್. ಸರ್, ಇಲ್ಲಿ ನೀವು ಬ್ರಿಟಿಷ್ನವರು ಮಹಾರಾಜರ ಕಾಲದಲ್ಲಿ ಕಟ್ಟಿರತಕ್ಕಂಥ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಮಾತ್ರ ಇದ್ದಿದ್ದು. ಇದು ಒಂದು ಭಾರತ ದೇಶ ಲೆವೆಲ್ಗೆ ಉತ್ತಮವಾದಂತ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಬೆಳೆದಿದ್ದು. ಕಾಫಿ ಬೋರ್ಡ್ ಇದನ್ನ ಟೇಕ್ ಓವರ್ ಮಾಡಿದ ಮೇಲೆ, ಇದು ಮಾಡಿದ ಮೇಲೆ 9 ಡಿವಿಷನ್ಗಳನ್ನ ಬೈಫರ್ಕೇಟ್ ಮಾಡಿದೆ. 9 ಡಿವಿಷನ್ಗಳು ಏನಪ್ಪಾ ಅಂತಂದ್ರೆ, ಅಗ್ರಾನಮಿ ಡಿವಿಷನ್ ಅನ್ನ ಬಂದಿದೆ, ಸಾಯಿಲ್ ಸೈನ್ಸ್ ಡಿವಿಷನ್ ಬಂದಿದೆ, ಎಂಟಮಾಲಜಿ ಡಿವಿಷನ್ ಬಂದಿದೆ, ಪ್ಯಾಥಾಲಜಿ ಡಿವಿಷನ್ ಬಂದಿದೆ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಡಿವಿಷನ್ ಬಂದಿದೆ, ಆಮೇಲೆ ತಳಿಗಳನ್ನ ಇಂಪ್ರೂವ್ ಮಾಡುವಂತ ಪ್ಲಾಂಟ್ ಬ್ರೀಡಿಂಗ್ ಡಿವಿಷನ್ ಬಂದಿದೆ, ಇದಲ್ಲದೆ ಕ್ವಾಲಿಟಿ ಡಿವಿಷನ್ ಬಂದಿದೆ, ಇದಲ್ಲದೆ ಟಿಶ್ಯೂ ಕಲ್ಚರ್ ಲ್ಯಾಬ್ ಡಿವಿಷನ್ ಬಂದಿದೆ. ಇಷ್ಟು ಫೆಸಿಲಿಟಿಗಳು ಕೂಡ ನಮ್ಮಲ್ಲಿ ಈಗ ಇದೆ. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯಾವ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳು ಇರಬೇಕು, ನಾವು ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ, ಇದು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಈಗ ದೊಡ್ಡ ದೇಶಗಳಾಗಿ ಕಾಫಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಇದೆ, ವಿಯೆಟ್ನಾಂ ಇದೆ, ಇಂಡೋನೇಷ್ಯಾ ಇದೆ, ಎಥಿಯೋಪಿಯಾ ಇದೆ, ಅವರಿಗಿಂತ ರಿಸರ್ಚ್ ನಾವು ಹೆಚ್ಚು ಮಟ್ಟಿಗೆ ನಾವು ಇಲ್ಲಿ ಮಾಡ್ತಾ ಇದೀವಿ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಯಾವ ರಿಸರ್ಚ್ಗೆ ಏನು ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಲೆವೆಲ್ಗೆ ನಾವು ಇಟ್ಕೊಂಡಿದೀವಿ ಈಗ. ಇದು ಅಲ್ಲದೆ ಇಲ್ಲಿ ಏನೇನೆಲ್ಲ ಇದೆ ಅಂತ ಅಂದ್ರೆ, ಒಂದು ಉತ್ತಮವಾದಂತಹ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಇದೆ, ಅವ್ರಿಗೋಸ್ಕರ ಇಂಟರ್ನ್ಯಾಷನಲ್ ಹಾಸ್ಟೆಲ್ ಇದೆ, ಆಮೇಲೆ ಸ್ಟಾಫ್ ಕ್ಯಾಂಟೀನ್ ಇದೆ, ಎಕ್ಸ್ಕ್ಲೂಸಿವ್ ಆಗಿ ಒಂದು ಡಿಸ್ಪೆನ್ಸರ್ ಇದೆ. ನಿಮಗೆಲ್ಲ ಗೊತ್ತಿರ್ತದೆ ಇದು ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇದೆ. ನಮ್ಗೆ ಬಾಲಗನೂರಿಂದ ನಮ್ಗೆ ತಲುಪಬೇಕಾದ್ರೆ 7 ಕಿಲೋಮೀಟರ್ ನೀವು ಪ್ರಯಾಣ ಮಾಡಿ ಒಳಗೆ ಬರಬೇಕು. ಆಶ್ಚರ್ಯವಾದಂತಹ ವಿಚಾರ ಏನಂತ ಅಂದ್ರೆ, ಆ ಟೈಮಲ್ಲಿ ಇಂಥ ಒಂದು ರಿಸರ್ಚರ್ಸ್ ಸೈಂಟಿಸ್ಟ್ಗಳು ಯಾವ ರೀತಿಯಲ್ಲಿ ಇಲ್ಲೆಲ್ಲ ಬಂದು ಉಳ್ಕೊಂಡು ನಮಗೋಸ್ಕರ ಸೇವೆ ಮಾಡಿದ್ರೋ ಅದು ದೇವರಿಗೆ ಗೊತ್ತು. ಅಷ್ಟು ಮಟ್ಟಿಗೆ ಇದು ಒಂದು ರಿಮೋಟ್ ಪ್ಲೇಸ್. ಅದಾದ ಮೇಲೆ ಇದು ಒಂದು ಕಾಫಿ ರಿಸರ್ಚ್ ಸ್ಟೇಷನ್ ಕಾಲೋನಿ ಅಂತ ಹೊರಗಡೆ ಹೇಳ್ತಾರೆ. ಎಲ್ಲಾ ಸ್ಟಾಫ್ಗಳು ಇಲ್ಲಿ ಉಳ್ಕೊಂತಿರ್ತಾರೆ. ಆಮೇಲೆ ನಮ್ಮ ಡೈರೆಕ್ಟರ್ ಬಂಗ್ಲೋ ಇದೆಯಲ್ಲ, ಈ ಡೈರೆಕ್ಟರ್ ಬಂಗ್ಲೋದಲ್ಲಿ ಫಸ್ಟ್ ನಮ್ಮ WW ಮೇನ್ ಮೈಕಾಲಜಿಸ್ಟ್ ಅವ್ರಿಗೋಸ್ಕರ ಕಟ್ಟಿರೋ ಬಂಗ್ಲೋ ಇದು. ಈ ಬಂಗ್ಲೋ ಉಪಾಸಿನವರು ನಮಗೆ ಕೊಟ್ಟಿರ್ತಕ್ಕಂಥ ಬಂಗ್ಲೋ. ಇದೊಂದು ಹೆರಿಟೇಜ್ ಬಿಲ್ಡಿಂಗ್, ಇದನ್ನು ಕೂಡ 100 ವರ್ಷ ತುಂಬಿ ಬಂದಿದೆ. ನಮ್ಮಲ್ಲಿ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಇರೋದು 100 ವರ್ಷ ಆಗಿದೆ. ಈ ಎರಡು ಹೆರಿಟೇಜ್ ಬಿಲ್ಡಿಂಗ್ ಇದೆ. ಈಗ ನಾನು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರುವ ಈ ಬಿಲ್ಡಿಂಗ್ ಹೆಚ್ಚು ಕಡಿಮೆ 1950 ಸೆಟ್ಅಪ್ ಆಗಿರುವ ಬಿಲ್ಡಿಂಗ್. ಇದು ಗವರ್ಮೆಂಟ್ ಆಫ್ ಇಂಡಿಯಾ ಅಲೋಕೇಶನ್ ಮೇಲೆ ಕಟ್ಟಿರುವ ಬಿಲ್ಡಿಂಗ್. ಇಷ್ಟು ಒಂದು ಫೆಸಿಲಿಟಿಗಳಿದೆ. ಇದು ಅಲ್ಲದೆ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಒಂದು ಇದೆಯಲ್ವಾ, ಇನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟ್ರೈನಿಂಗ್ ಸೆಂಟರ್ ಅನ್ನು ಕೂಡ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಲರ್ನಿಂಗ್ ಇನ್ ಕಾಫಿ ಅನ್ನೋದು ಕೂಡ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಈ ಒಂದು ಆವರಣ ಏನಿದೆಯೋ ಎಷ್ಟು ಎಕರೆ ಇದೆ ಸರ್? ಇದು ಸರ್ ಇದು ಒಟ್ಟು 285 ಎಕರೆ ಇದೆ. 285 ಎಕರೆಯಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ಏನಂದ್ರೆ ನಮ್ಮ ಸೈಂಟಿಸ್ಟ್ಗಳು ರಿಸರ್ಚ್ಗಳನ್ನು ಮಾಡುವಂತ ಏರಿಯಾ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಏನೇನು ಪ್ರಾಬ್ಲಮ್ ಇದೆ, ರೈತರಿಗೆ ಏನೇನು ಬೇಕು, ಇನ್ನು ಏನೇನು ಮಾಡಿದ್ರೆ ಇನ್ನೂ ನಮ್ಮ ಕಾಫಿಯನ್ನ ಉತ್ಪಾದನೆ ಜಾಸ್ತಿ ಮಾಡಬಹುದು, ಗುಣಮಟ್ಟ ಇನ್ನೂ ಹೆಚ್ಚು ಮಾಡಬಹುದು, ಇದ ರೀತಿಯಾದ ಎಕ್ಸ್ಪೆರಿಮೆಂಟ್ಗಳನ್ನ ಕ್ಯಾರಿ ಔಟ್ ಮಾಡುವ ಜಾಗ. ಇದೊಂದು ಅರ್ಧ ಭಾಗ ರಿಸರ್ಚ್ಗೆ ಇದೆ. ಇನ್ನೊಂದು ಅರ್ಧ ಭಾಗ ಏನಂದ್ರೆ ನಾವು ಮಾಡಿರ್ತಕ್ಕಂಥ ತೋಟದಲ್ಲಿ ಮಾಡಿ ಇಳುವರಿ ಹೆಂಗೆ ಜಾಸ್ತಿ ತೋರಿಸೋದು, ಇದು ಜನರಲ್ ಆಕ್ಟಿವಿಟಿ. ಎರಡು ಭಾಗ ಸೇರಿ 285 ಎಕರೆ ಇದೆ. ಇದು ಅಲ್ಲದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ಸ್ ಇರ್ಬೋದು, ಕ್ವಾರ್ಟರ್ಸ್ ಇರ್ಬೋದು, ಸ್ಟಾಫ್ ಕ್ಯಾಂಟೀನ್ ಇರ್ಬೋದು, ಡಿಸ್ಪೆನ್ಸರಿ ಇರ್ಬೋದು, ಪಾರ್ಕಿಂಗ್ ಏರಿಯಾ ಇರ್ಬೋದು, ಆಮೇಲೆ ಚಿಲ್ಡ್ರನ್ ಪ್ಲೇಯಿಂಗ್ ಏರಿಯಾ ಇರ್ಬೋದು, ಇದೆಲ್ಲ ಸೇರಿ ಒಂದು 50 ಎಕರೆಷ್ಟು ಇದು ಏರಿಯಾ ಕವರ್ ಆಗಿದೆ. ಎಷ್ಟೊಂದು ಫೆಸಿಲಿಟಿಗಳು ಇದೆ ಅಂದ್ರೆ ಇಲ್ಲಿ ವಾಸ ಮಾಡುವವರ ಸೈಂಟಿಸ್ಟ್ಗಳಿರ್ಬೋದು, ಕಾರ್ಮಿಕರಿರ್ಬೋದು, ಯಾರು ವಿಸಿಟರ್ ಇರ್ಬೋದು, ಅವ್ರಿಗೂ ಬೇಕಾಗಿರುವ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಈ ಕಾಲೋನಿಯಲ್ಲಿ ಇದೆ. ಅಂದ್ರೆ ನಮಗೆ ಹೆಚ್ಚಾಗಿ ಬೇರೆ ರೀತಿಯಾದ ಒಂದು ಟೌನ್ಶಿಪ್ ತರ ಇಲ್ದಿದ್ರು ಕೂಡ ಒಂದು ಬ್ಯೂಟಿಫುಲ್ ಕಾಲೋನಿ ಅಂತ ನಾವು ಹೇಳಬಹುದು. ತಾವ್ ಹೇಳಿದ್ರಿ ಸರ್, ಇದು ಪ್ರಾರಂಭ ಆಗಿದ್ದು ಕೊಪ್ಪದ ಸಮೀಪ ಅಂತ ಹೇಳಿದ್ರಿ, ಆ ನಂತರ ಇಲ್ಲಿಗೆ ಸ್ಥಳಾಂತರವನ್ನ ಮಾಡಲಾಯ್ತು, ಈ ಜಾಗವನ್ನೇ ಯಾಕೆ ಆಯ್ಕೆಯನ್ನ ಮಾಡಲಾಯ್ತು? ರೈತ ಬಾಂಧವರಿಗೆಲ್ಲ ಗೊತ್ತಿರ್ತದೆ ಅಂದ್ರೆ ಕಾಫಿ ನಮ್ಮ ಕ್ರಾಪ್ ಅಲ್ಲ, ನಮ್ಮ ಕ್ರಾಪ್ ಅಲ್ಲ, ಈ ನಮ್ಮ ದೇಶಕ್ಕೆ ಸೆಟ್ ಆಗಿರ್ತಕ್ಕಂಥ ಕ್ರಾಪ್ ಕೂಡ ಅಲ್ಲ. ಇದಲ್ಲೇ ನಮ್ಮ ಸೈಂಟಿಸ್ಟ್ಗಳದ್ದು ಬಾಳ ಇದೆ ಹೆಚ್ಚಾಗಿ. ಅಂದ್ರೆ ಒಂದು ಕ್ರಾಪ್ ನಮ್ಮ ದೇಶಕ್ಕೆ ಸೂಟಬಲ್ ಇಲ್ಲ ಅಂದಾಗ ಅದು ಯಾವ ರೀತಿಯಲ್ಲಿ ಬೆಳಿಬಹುದು ಅನ್ನುವಾಗ ಅದಕ್ಕೆ ಇರತಕ್ಕಂತ ಒಂದು ವಾತಾವರಣ ಬೇಕು, ಅದಕ್ಕೆ ಬೇಕಾಗಿರುವ ಮಳೆ ಬೇಕು, ಅದಕ್ಕೆ ಬೇಕಾಗಿರುವ ಮಣ್ಣಿನ ಗುಣಮಟ್ಟ ಅನ್ನೋದು ಬೇಕು. ಆ ರೀತಿಯಲ್ಲಿ ನಮ್ಗೆ ಕಾಫಿ ಬೆಳಿಲೇಬೇಕು. ಆದರೆ ಎಲ್ಲಿ ಬೆಳೆದರೆ ಅದು ಚೆನ್ನಾಗಿ ಬರುತ್ತೆ ಅಂತ ಸೈಂಟಿಸ್ಟ್ಗಳೆಲ್ಲ ಹುಡುಕಿದಾಗ ಈ ಒಂದು ಜಾಗವನ್ನು ಅವ್ರು ಕಂಡುಹಿಡಿದ್ರು. ಈ ಜಾಗ ಅಂತ ಅಂದ್ರೆ ತೀರಾ ಎಲಿವೇಶನ್ ಜಾಸ್ತಿನೂ ಅಲ್ಲ, ತುಂಬಾ ಹೈಟು ಅಲ್ಲ, ಈ ಜಾಗ ತುಂಬಾ ಹೈಟು ಕಡಿಮೆನೂ ಅಲ್ಲ, ಇದೊಂಥರ ಮಧ್ಯದಲ್ಲಿ ಇರತಕ್ಕಂತ ಒಂದು ಜಾಗ. ಅವಾಗ ಸೈಂಟಿಸ್ಟ್ಗಳು ಏನ್ ಕಂಡುಹಿಡಿದ್ರಂದ್ರೆ ನಮ್ಮಲ್ಲಿ ಕಾಫಿಯಲ್ಲಿ ಎರಡು ಮುಖ್ಯವಾದಂತ ತಳಿಗಳಿದಾವೆ, ಒಂದು ಅರಬಿಕಾ, ಇನ್ನೊಂದು ರೋಬಸ್ಟಾ ಅಂತ ಹೇಳ್ತಾರೆ. ಈ ಅರಬಿಕಾ ರೋಬಸ್ಟಾ ಈ ಎರಡಕ್ಕೂ ಕೂಡ ಒಂದು ಸೂಟಬಲ್ ಆಗುವಂತ ಜಾಗ ಹುಡುಕಿದಾಗ ಅವರು ಈ ಜಾಗವನ್ನು ಹುಡುಕಿದ್ರು. ಇದು ಒಂದು ಉತ್ತಮವಾದಂತ ಜಾಗ, ಅರಬಿಕಾನು ಬೆಳಿಬಹುದು, ರೋಬಸ್ಟಾನು ಬೆಳಿಬಹುದು. ಇದು ಅಲ್ಲದೆ ನಿಮಗೆಲ್ಲರೂ ಆಶ್ಚರ್ಯವಾದಂತ ವಿಚಾರ ಏನಪ್ಪ ಅಂತಂದ್ರೆ ಈ ಸಂಸ್ಥೆಯಲ್ಲಿ 300 ಹೆಚ್ಚಾಗಿ ಜರ್ಮ್ ಪ್ಲಾಸಂ ಇದೆ. ಈ ಜರ್ಮ್ ಪ್ಲಾಸಂ ಅನ್ನ ಮೇಂಟೈನ್ ಮಾಡೋದು ಅನ್ನೋದು ದೊಡ್ಡ ಕೆಲಸ ನಮಗೆ. ಆ ತರ ಒಂದು ಜಾಗ ಹುಡುಕುವಾಗ ಅವರೆಲ್ಲ ಸೈಂಟಿಸ್ಟ್ಗಳು ಈ ಜಾಗವನ್ನ ಅವರು ಕಂಡುಹಿಡಿದ್ರು. ನಮ್ಮ ಸಂಸ್ಥೆಯಲ್ಲಿ ಇದುವರೆಗೂ 13 ತಳಿಗಳನ್ನ ಅರಬಿಕಾದಲ್ಲಿ ಬಿಡುಗಡೆ ಮಾಡಿದೀವಿ, 3 ರೋಬಸ್ಟಾ ತಳಿಗಳನ್ನ ಬಿಡುಗಡೆ ಮಾಡಿದೀವಿ. ಇದು ಅಲ್ಲದೆ 300 ಹೆಚ್ಚಾಗಿ ಜರ್ಮ್ ಪ್ಲಾಸಂ ಕಲೆಕ್ಷನ್. ಜರ್ಮ್ ಪ್ಲಾಸಂ ಕಲೆಕ್ಷನ್ ಅನ್ನೋದು ಏನಪ್ಪ ಅಂದ್ರೆ ನಾಳೆ ನಮ್ಮ ರಿಕ್ವೈರ್ಮೆಂಟ್ ಬೇರೆ ರೀತಿಯಲ್ಲಿ ಬಂತು, ಅದನ್ನ ಸರಿ ಕಟ್ಟಲಿಕ್ಕೆ ನಮ್ಮಲ್ಲಿ ಯಾವುದೇ ಒಂದು ತಳಿ ಇರಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ ಇದರಿಂದ ಹುಡುಕ್ತೀವಿ, ಈ 300 ನಮಗೆ ರಿಕ್ವೈರ್ಮೆಂಟ್ ಅನ್ನ ಮೀಟ್ ಮಾಡೋ ತಳಿ ಅಲ್ಲಿ ಇದೆಯಾ, ಅದನ್ನ ಇಟ್ಟುಕೊಂಡು ಮತ್ತೆ ಬ್ರೀಡಿಂಗ್ ಪ್ರೋಗ್ರಾಂ ಮುಂದುವರಿತೀವಿ. ಬ್ರೀಡಿಂಗ್ ಪ್ರೋಗ್ರಾಂ ಮುಂದುವರೆದು ಅದರಿಂದ ತಳಿ ಕಂಡುಹಿಡಿತೀವಿ. ಅದಕ್ಕೋಸ್ಕರ ನಾವು ಈ ಜರ್ಮ್ ಪ್ಲಾಸಂ ಅನ್ನ ಇಟ್ಕೊಂಡಿದ್ವಿ. ಇದು ಒಂದು ಇಂಪಾರ್ಟೆಂಟ್ ಚಟುವಟಿಕೆ ಅಂತ ನಾವು ಹೇಳ್ಬೋದು. ಸೆಂಟಿನರಿ ಸೆಲೆಬ್ರೇಷನ್ಸ್ ನಲ್ಲಿ ಇನ್ನೊಂದು 2 ತಳಿಗಳನ್ನ ಬಿಡುಗಡೆ ಮಾಡುವ ಒಂದು ಸಂದರ್ಭನೂ ಇದಾವೆ. ಇದಲ್ಲದೆ ಹಲವಾರು ಟೆಕ್ನಾಲಜಿಗಳನ್ನ ಕೂಡ ಡೆವಲಪ್ ಮಾಡಿದ್ವಿ. ಅಗ್ರಾನಮಿಕಲ್ ಟೆಕ್ನಾಲಜಿಗಳು ಇರ್ಬೋದು, ಸಾಯಿಲ್ ಸೈನ್ಸ್ ಟೆಕ್ನಾಲಜಿ ಇರ್ಬೋದು, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇರಬಹುದು, ಇದನ್ನ ಕೂಡ ನಾವು ಕಂಡುಹಿಡಿದಿದ್ವಿ. ಎಲ್ಲಾನೂ ಯಾವ್ದಕ್ಕಪ್ಪ ಅಂತ ಅಂದ್ರೆ ಇಳುವರಿ ಹೆಚ್ಚು ಹೆಂಗೆ ಮಾಡೋದು, ಅದೇ ರೀತಿಯಲ್ಲಿ ಗುಣಮಟ್ಟ ಹೆಂಗೆ ಇಂಪ್ರೂವ್ ಮಾಡುವುದು. ಗುಣಮಟ್ಟ ನಮಗೆ ಮುಖ್ಯವಾದಂತ ಒಂದು ವಿಚಾರ, ಯಾಕಂದ್ರೆ ಕ್ವಾಲಿಟಿ ಇಲ್ಲ ಅಂತಂದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ಈಗಲೂ ಕೂಡ ಇಂಡಿಯನ್ ಕಾಫಿ ಗ್ರೋಯರ್ಸ್ ಏನೇನು ಮಾಡ್ತಾರೋ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ಲಿ ಒಳ್ಳೆ ಹೆಸರಿದೆ, ನಮ್ಮ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅಭಿಮಾನ ಇದೆ. ಇವತ್ತು ಏನು ಭಾರತೀಯ ಕಾಫಿ ಮಂಡಳಿ ಅಂತ ಹೇಳಿದ್ಯಾ, ಆ ಭಾರತೀಯ ಕಾಫಿ ಮಂಡಳಿಯ ಹುಟ್ಟಿಗೆ ಕಾರಣವಾದಂತಹ ಸಂಸ್ಥೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹಾಗೂ ಭಾರತೀಯ ಕಾಫಿ ಮಂಡಳಿ, ಇವುಗಳ ನಡುವಿನ ಒಂದು ಸಂಬಂಧ ಮತ್ತೆ ಅವುಗಳ ನಡುವಿನ ಒಂದು ಬಾಂಧವ್ಯದ ಬಗ್ಗೆ ತಿಳಿಸ್ಕೊಡಿ. ಮೊಟ್ಟ ಮೊದಲನೇದಾಗಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಗಿದ ಮೇಲೆ ಎಲ್ಲಾ ರಿಸರ್ಚ್ ಕೂಡ ಇಲ್ಲೇ ನಡೆಯಲಾಗಿದೆ. ಆದ್ರೆ ಸಮಯ ಹೋಗ್ತಾ ಹೋಗ್ತಾ ಹಲವಾರು ಕಡೆ ಕಾಫಿ ಎಲ್ಲ ರೈತ ಬಾಂಧವರು ನಾಟ್ಲಿಕ್ ಶುರು ಮಾಡಿದ್ದಾರೆ. ನಾಟ್ಲಿಕ್ ಶುರು ಮಾಡುವಾಗ ಅಲ್ಲಿ ಅವರಿಗೆ ಲೋಕಲೈಸ್ಡ್ ಪ್ರಾಬ್ಲಮ್ಸ್ ಕೆಲವೊಂದು ಬಂತು. ಅಂದ್ರೆ ಇಲ್ಲಿ ಇರುವ ವಾತಾವರಣ ಒಂಥರ ಇರುತ್ತೆ, ತಮಿಳುನಾಡಲ್ಲಿ ಒಂಥರ ವಾತಾವರಣ ಇರುತ್ತೆ, ಕೇರಳದಲ್ಲಿ ಇರುವ ಹಿಲ್ ಸ್ಟೇಷನ್ಗಳದ್ದು ವಾತಾವರಣ ಒಂಥರ ಇರುತ್ತೆ. ಇದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದೊಂದು ಪ್ರಾಬ್ಲಮ್ ಬೇರೆ ರೀತಿಯಲ್ಲಿ ಹೋದಾಗ ಅಲ್ಲಿ ಲೋಕಲ್ ಪ್ರಾಬ್ಲಮ್ ಅನ್ನ ಗುರುತಿಡಿಸಿ ಅವ್ರಿಗೆ ಬೇಕಾಗಿರುವ ರಿಸರ್ಚ್ ಗಳನ್ನ ಮಾಡ್ಲಿಕ್ಕೋಸ್ಕರ ಕಾಫಿ ಬೋರ್ಡ್ ಏನ್ ಮಾಡಿದೆ ಅಂದ್ರೆ CCR ಅಲ್ಲದೆ ಇನ್ನೊಂದು ಸಂಸ್ಥೆಯನ್ನ ನಮ್ಮ ಕರ್ನಾಟಕದಲ್ಲಿಯೇ ಮಡಿಕೇರಿ ಹತ್ರ ಚಟ್ಟಲ್ಲಿ ಅನ್ನುವ ಜಾಗದಲ್ಲಿ ಕಾಫಿ ರಿಸರ್ಚ್ ಸಬ್ ಸ್ಟೇಷನ್ ಅನ್ನೋದನ್ನ ಪ್ರಾರಂಭ ಮಾಡಿದೆ. ಅದಕ್ಕೂ ಕೂಡ 75 ತುಂಬಿ ಬಂದಿದೆ. ಅಲ್ಲಿ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನೆ ಕೇಂದ್ರದಲ್ಲಿ ಏನೇನು ರಿಸರ್ಚ್ಗಳು ನಡೀತಿದ್ದೋ ಅಷ್ಟು ಮಟ್ಟಕ್ಕೂ ಅಲ್ಲಿನೂ ರಿಸರ್ಚ್ಗಳು ನಡೀತಾ ಇದೆ. ಎಲ್ಲಾ ಡಿವಿಷನ್ಗಳ ರಿಲೇಟೆಡ್ ಆಗಿ ಇರುವ ರಿಸರ್ಚ್ಗಳು ನಡೀತಾ ಇದೆ. ಅದು ಅಲ್ಲದೆ ಕೇರಳದಲ್ಲಿ ಕಲ್ಪೇಟ ಚುಂಡೇಲ್ ಅನ್ನುವ ಜಾಗದಲ್ಲಿ ಕೇರಳದಲ್ಲಿ ಇರುವ ಪ್ರಾಬ್ಲಮ್ಗಳನ್ನ ಸರಿ ಮಾಡಲಿಕ್ಕೆ ಅಲ್ಲಿ ಎಕ್ಸ್ಪೆರಿಮೆಂಟ್ಗಳು ರಿಸರ್ಚ್ಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ತಮಿಳುನಾಡಲ್ಲಿ ಪಳನಿ ಹಿಲ್ಸ್ ಕೊಡೈಕಾನಲ್ ಹತ್ರ ತಾಂಡಿಗುಡಿ ಅನ್ನೋ ಜಾಗದಲ್ಲಿ ತಮಿಳುನಾಡಿನಲ್ಲಿ ಇರುವ ಕೆಲವೊಂದು ಪ್ರಾಬ್ಲಮ್ಗಳಿಗೋಸ್ಕರ ರಿಸರ್ಚ್ಗಳು ನಡೀತಾ ಇದೆ. ಅದಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ, ಅರಕು ಕಾಫಿ ಪ್ರಧಾನಮಂತ್ರಿಗಳು ಕೂಡ ಈ ನಡುವೆ ಅವರು ಮನ್ ಕಿ ಬಾತ್ನಲ್ಲಿ ಇದನ್ನ ಹೇಳಿದ್ರು. ಅಲ್ಲಿ ಅರಕು ಕಾಫಿ ಅನ್ನೋದು ಟ್ರೈಬಲ್ ಕಾಫಿ,

ಭಾರತೀಯ ಕಾಫಿ ಉತ್ತುಂಗಕ್ಕೆ ಇರುತ್ತೆ. ಹಾಗೆ ಕೇಂದ್ರ ಸರ್ಕಾರವು ಅದಕ್ಕೆ ಸಾಕಷ್ಟು ಸಹಕಾರವನ್ನು ನೀಡ್ತಾ ಇದೆ. ನಾವು ಇದನ್ನ ವಿಶ್ವ ಮಟ್ಟದಲ್ಲಿ ನಂಬರ್ ಒನ್ ಕಾಫಿಯನ್ನು ಮಾಡುವ ಎಲ್ಲ ಅವಕಾಶ ಇದೆ, ಎಲ್ಲ ಅದನ್ನ ನಾವು ಮಾಡ್ತೀವಿ ಅನ್ನೋ ನಂಬಿಕೆನೂ ಇದೆ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು. ಸರ್, ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಮಧುಸೂದನ್ ರವರೇ. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆ ಸಮಾರಂಭವನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಅವರು. ಸರ್, ತಮಗೆ ನಮಸ್ಕಾರ. ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಸಮಾರಂಭದ ವಿವರಗಳನ್ನ ನೀಡಿ. ನಮಸ್ಕಾರ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ, ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬಾಲೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆ. ಈ ಸಂಸ್ಥೆ ನಮ್ಮೆಲ್ಲರದ ಒಂದು ಹೆಮ್ಮೆಯ ಸಂಸ್ಥೆ. ಇದು ಒಂದು ವರ್ಲ್ಡ್ ಕ್ಲಾಸ್ ಪ್ರೀಮಿಯರ್ ಅಂಡ್ ಪ್ರೆಸ್ಟೀಜಿಯಸ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಈ ಸಂಸ್ಥೆಯ ಒಂದು ಶತಮಾನದ ಸಂಭ್ರಮ ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬದ ಒಂದು ಸಮಯ. ಈ ಸಮಯದಲ್ಲಿ 3 ದಿವಸಗಳ ಕಾಲ ಇದನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಒಂದು ಸಹಭಾಗಿತ್ವದಲ್ಲಿ ಒಂದು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಆಗಿದೆ. ಇದರ ಉದ್ಘಾಟನೆ 20 December 2025 ಶನಿವಾರದ ಬೆಳಗ್ಗೆ ಆಗಲಿದೆ. ಅದೇ ರೀತಿಯಲ್ಲಿ ಇದು 3 ದಿವಸದ ಕಾಲ ನಡೆದು 22 December 2025 ಸೋಮವಾರದಂದು ವ್ಯಾಲಿಡಿಕ್ಟರಿ ಪ್ರೋಗ್ರಾಂ ನಡೆಯಲಿದೆ. ಈ 3 ದಿವಸಗಳ ಕಾಲ ಎಲ್ಲ ಕಾಫಿ ಬೆಳೆಗಾರರಿಗೆ ಮತ್ತು ಎಲ್ಲ ಕಾಫಿ ಸೆಕ್ಟರ್ನ ಸ್ಟೇಕ್ ಹೋಲ್ಡರ್ಸ್ಗೆ ಎಲ್ಲ ಅನುಕೂಲ ಆಗುವ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಕಾಫಿ ಬೆಳೆಗಾರರಿಗೆ ಮತ್ತು ಕಾಫಿ ಸೆಕ್ಟರ್ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ 25ಕ್ಕೂ ಹೆಚ್ಚು ಫೀಲ್ಡ್ ಡಿಮಾನ್ಸ್ಟ್ರೇಷನ್ಸ್, ಬೇರೆ ಬೇರೆ ಟೆಕ್ನಾಲಜೀಸನ್ನು ಡಿಮಾನ್ಸ್ಟ್ರೇಷನ್ ಮಾಡುವುದು ಮತ್ತು ಹ್ಯಾಂಡ್ಸ್ ಆನ್ ಮಾಡುವುದು ಸಂಬಂಧಪಟ್ಟವಾಗಿ ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ 140ಕ್ಕೂ ಹೆಚ್ಚು ಎಕ್ಸಿಬಿಷನ್ಸು, ನಾವು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಕವರ್ ಮಾಡುವ ನಿಟ್ಟಿನಲ್ಲಿ ಗ್ರೋವರ್ಸಿಂದ ಹಿಡಿದು ಟ್ರೇಡರ್ಸು, ಪ್ರೊಸೆಸರ್ಸು, ಕ್ಯೂರರ್ಸು, ರೋಸ್ಟರ್ಸು, ಮತ್ತು ಕಾಫಿ ಎಂಟರ್ಪ್ರಿನರ್ಸು, ಕೆಫೆ ಓನರ್ಸು, ಮತ್ತು ಕಾಫಿ ಲವರ್ಸು, ಎಂಟೈರ್ ವ್ಯಾಲ್ಯೂ ಚೈನ್ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಎಕ್ಸಿಬಿಷನ್ಸ್ ಕೂಡ ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಎಲ್ಲ ಟೆಕ್ನಾಲಜೀಸು ಮತ್ತು ನಮ್ಮ ಕಾಫಿ ಸೆಕ್ಟರ್ ಯಾವ ರೀತಿ ಬೆಳವಣಿಗೆಯಾಗಬೇಕು ಅನ್ನೋದು ಸಂಬಂಧಪಟ್ಟವಾಗಿ ಬೇರೆ ಬೇರೆ ಕಾನ್ಫರೆನ್ಸಸ್, ಸೆಮಿನಾರ್ಸ್ ಮತ್ತು ವರ್ಕ್ಶಾಪ್ಸ್ ಕೂಡ ಆಯೋಜನೆ ಮಾಡಲಾಗಿದೆ. ಒಂದು ವಿಶೇಷತೆ ಅಂದರೆ ಕಾಫಿ ಬೆಳೆಗಾರರಿಗೆ ಮತ್ತು ಎಲ್ಲ ಕಾಫಿ ಸೆಕ್ಟರ್ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಾಫಿ ಎಕ್ಸ್ಪೀರಿಯನ್ಸ್ ಜೋನ್ ಆ್ಯಂಡ್ ಕಾಫಿ ಬ್ರೂ ಬಾರ್, ಏನು ನಾವು ಬೆಳೆದಿದ್ದೀವಿ ಅದಕ್ಕೆ ಸಂಬಂಧಪಟ್ಟವಾಗಿ ಕಾಫಿ ಟೇಸ್ಟಿಂಗ್ ಆ್ಯಂಡ್ ಕಾಫಿ ಪ್ರೊಫೈಲ್ ಸಂಬಂಧಪಟ್ಟವಾಗಿ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಇದು ಕೂಡ ಆಗಿದೆ. ಇದು ನಮ್ಮೆಲ್ಲರ ಕಾರ್ಯಕ್ರಮ. ಇದನ್ನು ನಾವು ಎಲ್ಲ ಕುಟುಂಬ ಸಮೇತ ಒಂದು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡೋಣ. ಇದರಿಂದ ನಾವು ಒಂದು ರೀತಿಯಲ್ಲಿ ಕಲಿತುಕೊಂಡು ಹೋಗುವುದು ಮತ್ತು ನಮ್ಮ ಫ್ಯೂಚರ್ಗೆ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಆಗಬೇಕು. ಮತ್ತು ಇದೇ ರೀತಿಯಲ್ಲಿ ಎಂಟೈರ್ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲ ಭಾಗವಹಿಸಿ ನಮ್ಮ ನಮ್ಮ ಅನಿಸಿಕೆಗಳನ್ನು ಕೂಡ ನೀರು ರೀತಿಯಲ್ಲಿ ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆ ಸಮಾರಂಭವನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟವರು ಬೆಂಗಳೂರಿನಲ್ಲಿರುವ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಅವರು. ಸರ್, ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಬೆಳೆಗಾರರೇ, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ December 20, 21, and 22 3 ದಿವಸಗಳ ಕಾಲ ಶತಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತಮ್ಮೆಲ್ಲರಿಗೂ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನೋಂದಣಿ ಬಹಳ ಸುಲಭ. www.ccri100.org ಈ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ನಿಮ್ಮ ಹೆಸರು, ವಿಳಾಸ, ಸಂಪರ್ಕ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ನೀಡಿ ನೋಂದಣಿಯನ್ನ ಮಾಡಿಕೊಂಡು ಅನುಕೂಲವನ್ನ ಮಾಡಿಕೊಳ್ಳಿ. ರೈತ ಬಾಂಧವರೇ, ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಹಾಗೂ ಬೆಂಗಳೂರಿನ ಕೇಂದ್ರೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಕಲೇಶಪುರದ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಟಿಪಿ ಸುರೇಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಸಿಸಿಆರ್ಐನ ಹಿನ್ನೆಲೆ ಹಾಗೂ ಬೆಳೆಗಾರರ ನಿರೀಕ್ಷೆಯನ್ನ ಕುರಿತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಸುರೇಂದ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ವಿಚಾರಗಳನ್ನು ಪ್ರಸ್ತಾಪ ಮಾಡಿ. 17ನೇ ಶತಮಾನದ ಆಸ್ಪಾಸ್ನಲ್ಲಿ ಭಾರತದಲ್ಲಿ ಕಾಫಿ ತನ್ನ ಬಾಹುಗಳನ್ನು ವಿಸ್ತರಿಸ್ತಾ ಬಂತು. ಇವತ್ತಿನ ಮಟ್ಟಿಗೂ ಕೂಡ ಪಶ್ಚಿಮಘಟ್ಟದಲ್ಲಿ ಅತ್ಯಂತ ಪ್ರಮುಖ ಬೆಳೆಯಾಗಿ, ವಾಣಿಜ್ಯ ಬೆಳೆಯಾಗಿ ಕಾಫಿ ಗುರುತಿಸಿಕೊಂಡಿದೆ. ವಿಶೇಷವಾಗಿ ಮೈಸೂರು ಸಂಸ್ಥಾನದ ಅಂದಿನ ಜನಪ್ರಿಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಕಾಫಿ ಕೃಷಿಯ ಪುನಶ್ಚೇತನಕ್ಕೋಸ್ಕರ ಹಾಗೂ ಅದರ ಆಧುನಿಕ ಕೃಷಿ ವಿಧಾನಗಳ ಆವಿಷ್ಕಾರಕ್ಕಾಗಿ ಬಾಳೆಹೊನ್ನೂರಿನಲ್ಲಿ ಈ ಒಂದು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಈ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನ ಜೊತೆಗೆ ನಾವು ಅಂದಿನ ಮೈಸೂರು ಸಂಸ್ಥಾನದ ಕೃಷಿ ಇಲಾಖೆಯ ಮುಖ್ಯಸ್ಥರಾಗಿದ್ದಂಥ ಪ್ರಾತಸ್ಮರಣೀಯ ಲೆಸ್ಲಿ ಕೋಲ್ಮನ್ ಅವರನ್ನು ಹಾಗೂ ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಉದಾರವಾಗಿ ಜಾಗವನ್ನು ದಾನ ನೀಡಿದಂಥ ಅಂದಿನ ಖ್ಯಾತ ಬೆಳೆಗಾರರಾದ ಸಿ ಎಸ್ ಕ್ರಾಫರ್ಡ್ ಅವರನ್ನು ಕೂಡ ನೆನಪಿಸ್ಕೊಳ್ಬೇಕಾಗಿದ್ದು ಬೆಳೆಗಾರರ ಧರ್ಮ ಅಂತ ನಾನಾದರೂ ಭಾವಿಸ್ತೀನಿ. 1925ರಲ್ಲಿ ಶುರುವಾಗಿ 40ರ ದಶಕದ ಆಸ್ಪಾಸಿನಲ್ಲಿ ಇದನ್ನು ಸಂಪೂರ್ಣವಾಗಿ ಕಾಫಿ ಮಂಡಳಿಗೆ, ಕಾಫಿ ಸಂಶೋಧನಾ ಕೇಂದ್ರವನ್ನು ವರ್ಗಾಯಿಸಲಾಯಿತು. ಈವರೆಗೂ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನಡೆಸ್ತಾ ಬಂದಿದೆ. ಬೆಳೆಗಾರರ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಮಟ್ಟಿಗೆ ಬಹಳ ಉತ್ತಮವಾದಂಥ ಆವಿಷ್ಕಾರಗಳನ್ನು, ಪರಿಹಾರೋಪಾಯಗಳನ್ನು, ಕಾಫಿ ಕೃಷಿಯ ಸವಾಲು ಸಂಘರ್ಷಗಳನ್ನು ಎದುರಿಸಲು ಈ ಸಂಸ್ಥೆ ಸಹಾಯ ಮಾಡಿದೆ. ಇವತ್ತು ಭಾರತಕ್ಕೆ ಒಂದು ರೀತಿ ಆರೋಗ್ಯಕರ ಸವಾಲಾಗಿ ಏರ್ಪಟ್ಟಿರುವಂಥ ವಿಯೆಟ್ನಾಂ ಕಾಫಿ ಏನಿದೆ ಅಲ್ಲಿ ಪ್ರಾರಂಭವಾಗುವುದಕ್ಕೂ ಮೊದಲು ಭಾರತದ ಕಾಫಿ ಚಿತ್ರಣವನ್ನು ಗಮನಿಸೋಕ್ಕೆ ಬಂದಂಥ ವಿಯೆಟ್ನಾಮಿನ ಬೆಳೆಗಾರರು ನಮ್ಮ ಕಾಫಿ ಸಂಶೋಧನಾ ಸಂಸ್ಥೆಯಿಂದಲೇ ಸ್ಫೂರ್ತಿಗೊಂಡಿದ್ದು ಅನ್ನೋದು ನಮಗೊಂದು ರೀತಿ ಹೆಮ್ಮೆ ವಿಚಾರ. 90ರ ದಶಕದಲ್ಲಿ ನಾವೇನು ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣಕ್ಕೆ ತೆರೆದುಕೊಂಡ್ವಿ, ಕಾಫಿ ಕೃಷಿ ಉದ್ದಿಮೆ ಸಮಗ್ರವಾಗಿ ಹೊಸತೊಂದು ಸವಾಲನ್ನು ಎದುರಿಸೋಕ್ಕೆ ನಾವು ಅನಿವಾರ್ಯವಾಗಿ ತೆರೆದುಕೊಳ್ಳಬೇಕಾಯಿತು. ಎಲ್ಲ ನಮ್ಮ ಪ್ರಕೃತಿ ಸಹಕರಿಸಿದರೆ ಮುಂಬರುವ ಆರ್ಥಿಕ ವರ್ಷದಲ್ಲಿ ನಾವು ಕಾಫಿ ರಫ್ತಿನಿಂದ ಸುಮಾರು 20,000 ಕೋಟಿಗಳಷ್ಟು ಅಮೂಲ್ಯ ವಿದೇಶಿ ವಿನಿಮಯವನ್ನು ದೇಶದ ಬೊಕ್ಕಸಕ್ಕೆ ಕಾಫಿ ಕ್ಷೇತ್ರ ಒದಗಿಸಿಕೊಡ್ತಾ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯದ ಸಂಭ್ರಮ ಅಂದರೆ 1947ರಿಂದ 2047ನೇ ವರ್ಷದ ಒಳಗಾಗಿ ನಾವು ಈಗಿರುವ ಉತ್ಪಾದನೆಯ 2ರಷ್ಟು ಅಂದರೆ 7 ಲಕ್ಷ ಟನ್ನು ಮತ್ತು ವಿದೇಶಿ ವಿನಿಮಯವನ್ನು ಕನಿಷ್ಠ 50,000 ಕೋಟಿಗೆ ಏರಿಸಬೇಕು ಅನ್ನುವಂಥ ಈ ಕಾಫಿ ಮಂಡಳಿಯ ಗುರಿ ಇದೆ. ಇದು ಆ ಅವಧಿಗಿಂತಲೂ ಮೊದಲೇ ಆಗೋದಕ್ಕೆ ಈ ಸಂಸ್ಥೆ ತನ್ನೆಲ್ಲ ನೈಪುಣ್ಯವನ್ನು ಬಳಸಿ ಬೆಳೆಗಾರರಿಗೆ ಮಾರ್ಗದರ್ಶಕವಾಗಲಿ ಅಂತ ನಾನು ಭಾವಿಸ್ತೀನಿ. ಇದರ ಜೊತೆಗೆ 1920ರ ದಶಕದಲ್ಲಿ ಬೆಳೆಗಾರರ ಒತ್ತಾಸೆಯಿಂದಲೇ ಪ್ರಾರಂಭ ಆದಂಥ ಸಂಸ್ಥೆ ಈಗ ನಮ್ಮ ಬಹುದಿನದ ಕನಸಾಗಿದ್ದಂಥ ಬೆಳೆಗಾರರೇ ಅಧ್ಯಕ್ಷರಾಗಿರುವಂಥ ಕಾಫಿ ಮಂಡಳಿಯ ಈ ಒಂದು ಸಂದರ್ಭದಲ್ಲಿ ತನ್ನ ಶತಮಾನೋತ್ಸವವನ್ನು ಪೂರೈಸ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಸಂಸ್ಥೆ ಇನ್ನೂ ಹೆಚ್ಚು ಔನ್ನತ್ಯಕ್ಕೆ ಏರಿ ಬೆಳೆಗಾರರ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಲಿ ಅಂತ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಮ್ಮೆಲ್ಲ ಬೆಳೆಗಾರರ ಸಂಘಟನೆಯ ಮತ್ತು ಸಮಗ್ರ ಬೆಳೆಗಾರರ ಪರವಾಗಿ ಸಂಸ್ಥೆಗೆ ಶುಭ ಹಾರೈಸ್ತೀನಿ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಹಿನ್ನೆಲೆ ಹಾಗೂ ಬೆಳೆಗಾರರ ನಿರೀಕ್ಷೆಗಳನ್ನು ಕುರಿತು ಮಾತನಾಡಿದವರು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಟಿಪಿ ಸುರೇಂದ್ರ ಅವರು. ಸುರೇಂದ್ರ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹಾಗೂ ಮಹಿಳಾ ಕಾಫಿ ಉತ್ತೇಜನ ಸಂಸ್ಥೆಯ ನಡುವಿನ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ಆಲೂರು ತಾಲೂಕು ಮಗ್ಗೆ ಬೆಳಗರ ಬಳ್ಳಿಯ ಬೆಳೆಗಾರರು ಹಾಗೂ ಮಹಿಳಾ ಕಾಫಿ ಉತ್ತೇಜನ ಸಂಸ್ಥೆಯ ಕಾರ್ಯದರ್ಶಿ ನಂದಾ ರಾಜಶೇಖರ್ ಅವರು. ನಂದಾ ರಾಜಶೇಖರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆಂತರಿಕ ಕಾಫಿ ಬಳಕೆ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಪ್ರಾರಂಭವಾದ ಈ ಸಂಸ್ಥೆ, ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಶ್ರೀಮತಿ ಆಶಾ ಶಶಿಧರ್ ಅವರು. ಇವರು ಮೊಟ್ಟಮೊದಲ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ ಶಿವಪ್ರಸಾದ್ ರವರು ಗೌರವ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದರು. ಸಮಾನ ಮನಸ್ಕ ಮಹಿಳೆಯರಿಂದ 2001ನೇ ಇಸವಿ ಸಕಲೇಶಪುರದಲ್ಲಿ WCPC ಅಂದರೆ ವಿಮೆನ್ಸ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ಹೆಸರಿನಲ್ಲಿ ಈ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಜನಸಾಮಾನ್ಯರಿಗೆ ಶುದ್ಧ, ನೈಜ, ಪರಿಶುದ್ಧ ಕಾಫಿಯನ್ನು ಪರಿಚಯಿಸುವುದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶವಾಗಿತ್ತು. ಈವಾಗ ಈ ಸಂಸ್ಥೆ ಸುಮಾರು 180 ಸದಸ್ಯರುಗಳನ್ನು ಹೊಂದಿದೆ. ನಮ್ಮ ಸಂಸ್ಥೆ ಸದಸ್ಯರು ಯಾವುದೇ ಸಮಾವೇಶ, ಕೃಷಿ ಮೇಳಗಳು ಮುಂತಾದ ಸ್ಥಳಗಳಲ್ಲಿ ಖುದ್ದಾಗಿ ಸ್ಟಾಲ್ಗಳನ್ನು ಹಾಕಿ ಗ್ರಾಹಕರಿಗೆ ಉತ್ತಮವಾದ ಮಲೆನಾಡು ಶೈಲಿ ಫಿಲ್ಟರ್ ಕಾಫಿಯನ್ನು ಪರಿಚಯಿಸುತ್ತಿದ್ದೇವೆ. ಇದಲ್ಲದೆ ಶುದ್ಧ ಫಿಲ್ಟರ್ ಕಾಫಿ ತಯಾರಿಕೆಯ ವಿಧಾನವನ್ನು ಕೂಡ ಪರಿಚಯಿಸುತ್ತಿದ್ದೇವೆ.